ಯಾಕಪ್ಪ ಇಟ್ಟೊಂದು ಆಥರವಾಗಿದ್ದ? ಅಲ್ಲಕ್ಕಪ್ಪ, ಮೊನ್ನೆ ದಿನ ಊರು ತುಂಬ ಹುಡುಕ್ದಿ. ಅಯ್ಯೋ ಜಯಣ್ಣನಕ್ಕವ್ವ, ಸರಿ ಸರಿ, ಅದಕ್ಕೆ ಅವ್ನು ಮೊಕ್ಕವೇ ಕಾಣಲಿಲ್ಲ. ಇದೆಲ್ಲಿ ಕಡ್ದು ಬಿಟ್ಟಿದನು ಇಮ್ಮ ಅಂತ ಅನ್ಕೊಂಡು ನಾನು. ಬಿಜಿ ಬಿಜಿ ಬಿಜಿ ವಿಜಿಯ ಬಿಜಿ ಕಣ್ಣ, ಇಂಗ್ಲಿಷ್ ಕಲ್ತಿದ್ಯಲ್ಲ ಹೇಳ್ ಮತ್ತೆ. ಹೊಸ ಪದ ಕಲ್ತ್ಕ. ಆಯ್ತು ಬಿಡ, ವಾರಕ್ಕೊಂದು ಪದ. ಬಿಜಿ ಅಂದ್ರೆ ಜಯ ಪದ. ಬಿಜಿ ಬಿಜಿ ಅಂದ್ರೆ ಏನವ ಅಣ್ಣ? ಅವಳಗ ಇದು ನಮ್ ತೊಂಬೆ ಹತ್ರ ನೀರು ಇಳಿಯಕ್ ಬರೋದಿಲ್ವಾ? ಅದೇ ನಮ್ಮ ಕಾಳಮ್ಮನ ಸಿದ್ದಯ್ಯನ ಮಗಿಯದಲ್ಲ ಈಜಿ ಈಜಿ, ಅವ ಅದು ಗೊತ್ತು. ಬಿಜಿ ಎಲ್ಲಿ ಗೊತ್ತಿದ್ದು ಅವಳಗ ಅಣ್ಣ? ಗೊತ್ಕೊಳ್ಳೋಣ. ಅದ್ ಯಾವ ಸರಿಯಾದ ಕನ್ನಡ ಪದ ಸಿಗ್ತಾ ಇಲ್ಲ ನಂಗೆ. ಅಯ್ಯೋ ನಂಗೂ ಗೊತ್ತಿಲ್ಲ ಕಣ್ಬಿಡು, ನಿನಗೆ ಗೊತ್ತಿಲ್ಲ ಅಂತಂದ್ರೆ ಓಲಿ ಬಿಡು. ಹಂಗೆ ಅನ್ಕ, ಇವ ಚಾಮುಂಡಿ ಬೆಟ್ಟಕ್ಕೆ ಕರ್ಕ ಹೋಗಿದ್ನಲ್ಲ ದಸರಾ ಉದ್ಘಾಟನೆ ದಿವಸ ಹೋಗುಮ ಅಂತ. ಅಲ್ಲಿ ಪಾಸ ಇಲ್ದಲೆ ಬಿಡ್ತಲೇ ಇರ್ನಿಲ್ಲ, ಕಡ್ದೆ ಎದ್ಬಿಟ್ಟ. ಅಲ್ಲಿ ಯಾರೋ ಫ್ರೆಂಡ ಮಾಡ್ಕೊಬಿಟ್ಟು ಆಮ್ಯಾಕಿಂದ ಕರ್ಕ ಹೋದ ಇಲ್ವವ್ವ ಆಮ್ಯಾಕೆ. ಅಲ್ಲಿ ಅಲ್ಲಿ ಪ್ರಸಾದ ಕೊಡ್ತಾವ್ರಲ್ಲ ಅಲ್ಲಿಗೆ ಹೋಗಿ ನಿಂತ್ಕೊಬಿಟ್ಟ. ಆಮೇಲೆ ತಕ ಬಂದ ಲಾಡು ಉಂಡ್ಯ. ಆಮೇಲೆ ದೇವ್ರ ತೋರಿಸ್ತೀನಿ ಅಂತ ಕರ್ಕ ಹೋಗಿ ವಾಪೀಸ್ ಕರ್ಕ ಬಂದ್ಬಿಡೋದೆ ಆಮ್ಯಾಕಿಂದ ನೋಡ್ಕೊಳ್ಳುವಂತೆ ಬಾಜಯಣ್ಣ ಅಂತ. ಆಮ್ಯಾಕಿಂದ ಹೋಗಿ ನೋಡ್ಕೊಂಡ್ ಬಂದು ಅಲ್ಲಕ್ಕಪ್ಪ ಚೆಂದಾಗಿತ್ತು. ಚಾಮುಂಡಿ ತಾಯಿ ದರ್ಶನ ಮಾಡಿ ಅಲಂಕಾರ ಹಂಗ್ ಮಾಡಿದ್ರು, ಎದ್ದು ಬರಂಗಿತ್ತು ಬಿಡಪ್ಪ. ಯಾದಕ್ಕೆ ಮೇಲೆ ಮಡಗಿದ್ರಲ್ಲ ಅದೆಲ್ಲ ಉದ್ಘಾಟನೆ ಎಲ್ಲ ಆದ್ಮೇಲೆ ಹೋಗಿ ಪಟ ತಕ ಬಂದು ಅದಕ್ಕೆಲ್ಲ ಹಾಕ್ಲಿಲ್ಲ ಬಿಡು. ಈ ಫ್ರೆಂಡ್ಸ್ಗೆ ಎಲ್ಲಾರ್ಗು ಕಳಿಸ್ತೆ ಫೋಟೋ. ಆಮೇಲೆ ಬೇರೆ ದಸರಾ ಕಾರ್ಯಕ್ರಮಗಳಿದ್ವಲ್ಲ ಅದ್ರಾಗೆ ನಾನು ಬಿಜಿ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಹಂಗಾಗಿ ಸಿಗ್ನಿಲ್ಲ ನಿಂಗೆ. ನಾನು ಕೇಳ್ದಿ ಅಲ್ಲಿ ಪಕ್ಕದಲ್ಲಿ ನಿಂಗಣ್ಣ ಕುಂತಿದ್ದ ಜಗಲಿ ಮೇಲೆ, ಇದ್ಯಾಕ ಜಯಣ್ಣ ಕಾಣ್ತಿಲ್ಲ? ಅಯ್ಯೋ ಏನು ಹೇಳ್ದೆ ರೀ, ಹಾ ಅವನು ಇಬ್ಬ ಹೋಗುವ, ಹಾ ಬಿಳಿ ಪಂಚೆ ಬಿಳಿ ಶರ್ಟು ಬಿಳಿ ಸಲ್ಯ ಹಾಕಂಡಮ್ಮ, ಈ ಮಧ್ಯಾಹ್ನ ಬತ್ತದಲ್ಲ ಬಸ್ಸು, ಹಾ ಅದು ಕತ್ಕೊಂಡ್ ಹೊಂಟೋದ ಅಂತ. ದಸರಾ ನೋಡಕ್ಕೆ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೋಬೇಕೆ? ಅವೋ ನೀ ಏನಾರ ಹಾಕ, ಆದ್ರೆ ಎದ್ದು ಕಾಣ್ಬೇಕಲ್ಲವ ಎದ್ದಾಳು ಮಹಾರಾಜ ಕಾಣ್ಬೇಕಲ್ಲ. ನೀನು ನಾನು ಸಿಲ್ಕ್ ಪಂಚೆ ರೇಷ್ಮೆದು, ಆಮ್ಯಾಕಿಂದ ಸಿಲ್ಕ್ ಜುಬ್ಬ, ಆಮೇಲೆ ಕೊಳ್ಳಾಗೆ ಪದಕ ಕಾಣೋಂಗ್ ಹಾಕ ಹೋದ್ರೆ ಯಾರು ಕೊಟ್ಟಿದ್ರಪ್ಪ? ನೀನೊಳ್ಳೆ ಚೆನ್ನಾಯ್ತು, ನಂತವೇನ್ ಇಲ್ವೇ, ಯಾರ ಕೈಲಾದ್ರೂ ತಕಬೇಕೆ? ನಾನೇ ಹೊಲಸ್ಕಂ ಮಡ್ಕೊಂಡ್ ಇಟ್ಕೊಂಡಿದ್ದೀನಿ. ಹಾಕ ಹೋದ್ರೆ ಎಲ್ಲಿ ಏನು ಕೇಳೋದಿಲ್ಲ, ಯಾರೋ ಇವ್ರು ಬಂದ್ರು ಮುಖಂಡ್ರು ಅಂತ ಬಿಟ್ಬಿಡ್ತಾರ. ಹಂಗೆ ಹೋಗಿ ಎಲ್ಲ ನೋಡ್ಕೊ ಬಂದ್ರೆ ಜಂಬೂ ಸವಾರಿ ದಿನ ನಮ್ಗೇನ್ ಯೋಚನೆ ಇಲ್ಲ ಕಣ್ಣಣ್ಣ. ಪದಕ ಪಕ್ಕದವ್ರ ಜೊತೆಗೆ ನಾವು ಪದಕ ಅದ ಎಷ್ಟೋ ಅದೆ ಅಂತ ಅಂದ್ನಲ್ಲ, ನಮ್ಗೊಂದೊಂದ್ ಜ್ಞಾತ ಹಾಕೊಂಡ್ ಹೋಯ್ತಾರ. ನೀನು ಮೈಸೂರ್ ಸಿಲ್ಕ್ ಸೀರೆಯ ಉಟ್ಕೊಬಿಡು, ಇವನು ಒಂದು ರೇಷ್ಮೆದ ಏನ ಒಂದ್ ಪಂಚ ಒಂದ್ ಶರ್ಟ್ ಹಾಕಸ್ಬಿಡುಮ್ಮ. ಆಯ್ತು ಆಟ ಗೀಟ ಹಾಕ ಹೊಂಟೋಗ್ಬಿಟ್ರೆ ಬಿಟ್ಬಿಡ್ತಾರೆ. ಹೋಗಲ್ ಕುಂತ್ಕೊಂಡು ಜಂಬೂ ಸವಾರಿಯ ನೋಡ್ಕೊಂಡ್ ಬಂದ್ಬಿಡಮ್ಮ. ಜಯಣ್ಣ ನೀ ಹೇಳ್ತಿದಾರಲ್ಲಪ್ಪ ಪದಕ ಪದಕ ಮೂರ್ ಜನ ಹಾಕೊಂಡು ಹೋಗಮ್ಮ ಅಂತ ನಾನು ಹೇಳಿಲ್ವಾ? ಈಗ ಪೊಲೀಸ್ ಹಬ್ದಿರು ಆ ಪದಕ ಹಾಕೊಂಡು ಹೋದ್ಮೇಲೆ ಒಳಗ್ ಬಿಟ್ರೆ ಸೀಟು ಇಲ್ಲ ಅಂದ್ರೆ ಅಲ್ಲಕವ ಅಲ್ಲೇ ನಿಂತ್ಕೊಂಡ್ರೆ ನಾವು ಏಟು. ಪದಕ ಎಂತದ್ದು ಅಂತ ನೋಡ್ಕೋಬೇಕಲ್ವ, ಒಳಗ್ ಬಿಡ ಪದವೋ ಏಟ್ ಬಿಡೋ ಪದವೋ ಅನ್ನದಾ. ಅವರು ದೊಣ್ಣ ಎತ್ಕಂಡ್ರೆ ಕೊಟ್ಟಿದ್ ನೀನು ಅಂತ ತೋರಿಸ್ತೀನಿ, ಹಂಗ ನಿನಗ್ ಬಿಡ್ತವೆ. ಒಳಗ್ ಬಿಟ್ಬಿಟ್ರು ನಾನೇ ತಂದಿದ್ದು ಅಂತ ಹೇಳ್ತೀನಿ. ಅಲ್ಲಕಪ್ಪ ಅವ್ರು ಗೊತ್ತಾಯ್ತ ಇದು ಯಾರ್ದ ಪದಕ ಅಂತ ಎದ್ದಾಳು ನೀನಿಯೇ. ಅಲ್ಲಪ್ಪ ಈಗ ಜಂಬೂ ಸವಾರಿ ವಿಚಾರ ಮಾತಾಡಮ್ಮ ಹೇಳಪ್ಪ. ಆಯ್ತಾ, ಈಗ ಜಂಬೂ ಸವಾರಿ ದಿವಸ ಒಳಗೋಗ್ ಕೂತ್ಕೋಬಿಟ್ರೆ ಅರಮನೆನಾಗೆ ಮೊದಲಿಗೆ ಮಹಾರಾಜರದ್ದು ಬತ್ತವೆ, ಏನಣ್ಣ ಏನಪ್ಪ ಅಲ್ಲಿ ಪೂಜೆ ಮಾಡ್ತಾರೆ ಮಹಾರಾಜರು ಮುಂದ್ಗಡೆ ಒಂದ್ ಗುಡಿ ಅದಲ್ಲವ ಹೌದು ಭುವನೇಶ್ವರಿ ಅಲ್ಲಿ ಪೂಜೆ ಮಾಡಿ ವಾಪಿಸ್ ಹೋಯ್ತಾರೆ ಅದು ಚೆಂದಾಗಿರ್ತೈತೆ ಆಮ್ಯಾಕಿಂದ ಪರ್ಸೆಸ್ ಅನ್ನು ಶುರು ಆಯ್ತತೆ ಇಲ್ವಾ ಜಯಣ್ಣ ಏನೇನು ಇಸೇಸ್ವಾದ್ದೆಲ್ಲ ಮಾಡ್ಬಿಟ್ಟವ್ರಂತ ಈ ಕಿತ ಅದಕ್ಕೇಕಪ್ಪ ಏನು ಅಂದ್ರೆ ಒಳಕ ಪಾರ್ಟಿ ಜನ ಸೇರ್ಕತ್ತಿದ್ರಲ್ಲ ಈ ಗೌಜಲಾಯ್ತೆ ಅನ್ಬಿಟ್ಟು ಅದಕ್ಕೆ ಅದು ಕಡಿಮೆ ಮಾಡ್ಬಿಟ್ಟವ್ರಂತೆ ಕಪ್ಪ ಸೀಟ ಅದಕ್ಕೆ ನಾವು ದುಡ್ಡ ಕೊಟ್ಬಿಟ್ಟು ಟಿಕೆಟ ತಕೊಳಮ್ ಯಾರ ಹತ್ರನು ಬೇಡ್ಕೊಳ್ಳೋದು ಬೇಡ ಕಣ್ಜಯ್ ಅಣ್ಣ ಯಾಕಂದ್ರೆ ಅದು ಕೊಡಿ ಪಾಸ್ ಕೊಡಿ ಗೀಸ್ ಕೊಡಿ ಅಂತ ಯಾಕವ ಕೇಳಬೇಕು ಭಗವಂತ ಹೆಂಗ ಚೆನ್ನಾಗಿರಿ ಅನ್ಬಿಟ್ಟು ಹೊಸ ಕಾಸ ಕೊಟ್ಟಿಲ್ವಾ ಆ ಕಾಸ ಕೊಟ್ಬಿಟ್ಟು ಟಿಕೆಟ ತಕೊಂಡು ಒಳಕ್ ಹೋಗಮ್ಮ ಜಯಣ್ಣ ಬಸ್ಸು ಅತಾರ್ಯ ಬತ್ತದಲ್ಲ ಮೊದಲನೇ ಬಸ್ಸು ಅವಾಗ್ಲೇ ಹತ್ ಬಿಡಮ್ಮ ನಮ್ಮ ಆಮೇಲೆ ಅಲ್ಲಿ ಬಸ್ಸೇ ಬಿಡಕ್ಕಿಲ್ವಂತಲ್ಲ ಅವೋ ಬೆಳಿಗ್ಗೆಯಕವ ಇಲ್ಲಿ ಬಿಟ್ರೆ ನಾವು 8 ಗಂಟೆ ಅಷ್ಟು ಗುಂಟೈತೀವಿ ಅದೇ ಅಲ್ಲಿ ಎಲ್ಲವ 6 ಗೇಟು 6 ಗೇಟ್ ಅಲ್ಲಿ ಇಳ್ಕೊಂಬಿಡಮ್ಮಕ್ಕಪ್ಪ ಅಲ್ಲಿಂದ ನಾಕೆ ಅಜ್ಜ ಅಷ್ಟೇ ಕಣ್ಣ ಏಕಿತ ನಾನು ಬನ್ನಿ ಮಂಟಪದಾಗ ನಡೀತತ್ತಲ್ಲ ಏನ ಪಂಜಿನ ಕವಾಯ್ತ ಅದು ನೋಡ್ಬೇಕು ಆಸೆ ಆಗ್ಬಿಟ್ಟದೆ ಅದು ಓದ್ಕಿತ ನೋಡಕ್ ಆಗ್ನಿಲ್ವಲ್ಲ ಅದಕ್ಕೆ ಈ ಕಿತ ನೋಡ್ಕೊಂಬರು ಆದ್ರೆ ಮಳೆ ಬರಬಾರ್ದು ಕಯ್ಯ ಮಳೆ ಯಾವ ವರ್ಷ ತೊಂದ್ರೆ ಆಗದೆ ಯಾವ್ದೋ ಒಂದ್ ವರ್ಷ ಏನೋ ಸಮಸ್ಯೆ ಆಗಿತ್ತು ಬಿಟ್ಬಿಟ್ರೆ ಎಲ್ಲಾ ವರ್ಷವೂ ನಡೆದಿಲ್ವೇ ಚೆಂದಾಗಿ ಚಾಮುಂಡಿ ತಾಯಿ ಆಶೀರ್ವಾದ ಐತೆ ಸುಮ್ಕಿರು ಅಲ್ಲಕಪ್ಪ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳು ಮೈಸೂರು ಪೇಟೆನಾಗೆ ದೀಪ ಕಚ್ ಮಡ್ಗವ್ರಲ್ಲ ಯವ್ವ ಏನ್ ಚೆಂದಾಗ ಸೊಳ್ಳು ಆ ದೀಪ ಅಲ್ಲ ಕಣ್ಣ ಇದೆಲ್ಲ ವಿದ್ಯುತ್ ದೀಪ ಸೊಳ್ಳಾದ್ರೆ ಎಲ್ಲ ಉರಿತದೆ ಗಾಳಿಗೆ ವಿದ್ಯುತ್ ದೀಪ ಅಲಂಕಾರ ಮರ್ಕೆಲ್ಲ ಸುತ್ತಬಿಟ್ಟವ್ರೆ ಏನ ಇದ ದೀಪವ ಹೌದಯ್ಯ ಯಾರೋ ಮನುಷ್ಯರು ನಿಂತಂಗ್ ಕಾಣ್ತದ ಕಣ್ಣ ಆಸ್ತೆ ಅಕ್ಕಪಕ್ಕ ನೋಡಿದ್ರೆ ಭಯವಾಗ್ಬಿಡ್ತದೆ ಕತ್ಲಾಗ ಏನಾರು ಹೋಗಿ ನೋಡ್ಬಿಟ್ರೆ ಆಮ್ಯಾಕ್ ಮ್ಯಾಲ್ಗಡೆ ದೀಪ ಯಾವ್ದು ರಸ್ತೆ ಅದಲ್ಲ ಸಯ್ಯಾಜಿ ರಾವ್ ರೋಡ್ ಅಲ್ಲಿ ಚಪ್ರ ಮಾಡ್ಬಿಟ್ಟವ್ರೆ ಚಪ್ರ ನೋಡದ್ವಲ್ಲಣ್ಣ ಹೋಗಿರ್ಲಿಲ್ವೇ ನಾವು ಎಲ್ಲ ಮಾತಾಡ್ಕೊಂಡು ಹಸ್ರು ಚಪ್ರ ಗ್ರೀನ್ ಪೆಂಡಾಲ್ ಆಮ್ಯಾಕೆ ಅರ್ಸು ರೋಡ್ ನಾಗೆ ತಲೆ ಮೇಲೆ ತೊಟ್ಟಿಗ್ತದೆ ಅನ್ನೋಂಗೆ ಕಣ್ಣ ನೀರಣಿ ನೀರಣಿ ಬಿದ್ದಂಗೆ ಅದಕ್ಕ ನೋಡು ಈ ಕಾರಾಗೆ ಈ ಬ್ಯಾರೆ ವಾಹನದಾಗೆ ಹೋಗ್ಬಾರ್ದು ನಡ್ಕೊಂಡು ನಡ್ಕ ಓಡಾಡ್ಬೇಕು ಅದು ಎಷ್ಟು ಕಿಲೋಮೀಟರ್ ಆಗ್ಲಿ ರೈತರಿಗೆ ಏನ್ ಕಷ್ಟ ನಡ್ಕ ಓಡಾಡುಮ್ಮ ನಡೆದ್ರೆ ರಸ್ತೆನಾಗಿ ಎಷ್ಟೇ ಗೌಜು ಗದ್ದಲ ಇರ್ಲಿ ಸೈಡ್ ನಾಗ ನಡ್ಕೊಂಡು ಆರಾಮ ನೋಡ್ಕೋಬಹುದು ಉಂಡೆ ಪಂಡೆ ಚಕ್ಲಿ ತಕ ಬಂದ್ಬಿಟ್ರೆ ತಿನ್ನದೇ ಜ್ಞಾನ ಅಲ್ಲ ನಡೆದು ನಡೆದು ದಣವಾಯ್ತದಲ್ಲಣ್ಣ 33 ಕಿಲೋಮೀಟರ್ ಅದಂತ ನೀನೇ ಹೇಳಿದ್ದಲ್ಲ ಮತ್ತ ನಡಿಬೇಕು ಅಂದ್ರೆ 136 ಕಿಲೋಮೀಟರ್ ಕಂಟ ಆಕರೆ ಕಯ್ಯ ಅಲ್ಲ ಲೈಟ್ ಹಾಕವ್ರೆ ನಾವೇ ನಡ್ಸುತ್ತ ಕಾಯ್ತದ ಹಂಗದಿಲ್ಲ ಕಂಡ್ಬಿಡು ನಡ್ಕೊಂಡು ಹೋದ್ರೆ ಏನಾಯ್ತೆ ಅಂದ್ರೆ ಜಯಣ್ಣ ಈಗ ನಮ್ ಪಕ್ಕದೂರವ್ರು ಬಂದಿರೋದಿಲ್ವಪ್ಪ ಅವ್ರ ಮಕ್ಕ ನೋಡಿ ಎಷ್ಟೋ ದಿನ ಆಗಿರ್ತದೆ ಪಕ್ಕದೂರವ್ರ ನೀನ್ ಮೈಸೂರ್ ಪೇಟೆಗೆ ಹೋಗ್ಬೇಕಾ ನೋಡಕ್ಕೆ ಅಲ್ಲಕವ್ವ ಆ ದೀಪದ ಬೆಳಕಲ್ಲಿ ನೋಡದ ಅಂತ ಹಂಗಯ್ಯ ನನ್ನಂಗಿರ್ತಾರ ಅವರು ಬೆಳಕ್ ಬಿತ್ತಿ ಬೀಳ್ತಿದ್ದಂಗೆ ಅಲ್ಲಿ ಪಳಾರನ್ನು ಒಳದಾರ ಅದೆಲ್ಲ ಕಣ್ಣಿರೋದು ನೋಡವ್ವ ಪಕ್ಕದೂರಲ್ಲಿ ಅಂತಂದ್ರೆ ಇದ್ದವರು ಸಿಟಿ ಪಟ್ಟಿಗಳು ಬಂದ್ಬಿಟ್ಟಿರ್ತಾರೆ ಐಕ ಮಕ್ಕಳಿಗೆ ಮದುವೆ ಮಾಡ್ಬಿಟ್ಟಿರ್ತಾರಲ್ಲ ಮೊಮ್ಮಕ್ಕಳು ನೋಡ್ಕೊಳಕ್ ಬಂದ್ಬಿಟ್ಟಿರ್ತಾರಲ್ಲ ಅಪರೂಪಕ್ಕೆ ಸಿಕ್ಕವ್ರು ಅಲ್ಲಿ ಸಿಕ್ತಾರೆ ಅಂತ ಅದ ನಾನು ಹೇಳದ್ದು ನೀನ್ ಲೈಟ್ ನೋಡಿಯ ಜನಗಳನ್ನ ನೋಡ್ಕೊಂಟಿಯ ಜನ ಲೈಟು ಎರಡೂ ನೋಡ್ಬೇಕಯ್ಯ ಲೈಟ್ ನೋಡ್ಕೊಂಡ್ರೆ ಗುದ್ಕೋಬೇಕಾಯ್ತೆ ಅಂದ್ರೆ ಜೋಪಾನಾಗಿ ಓಡಾಡ್ಬೇಕು ಅಕ್ಕಪಕ್ಕದಲ್ಲಿ ಯಾವಾರು ನಾಯಿಗಳು ಮಕ್ಕಂಡಿದ್ರೆ ಬಾಲಾಗಿಲ್ಲ ತುಳಿದು ಕಚ್ಚಿಬಿಟ್ರೆ ಎಲ್ಲಿ ಸವಾಸ ಕಣ್ಣಣ್ಣ ಕಪ್ಪ ಅದೇನೋ ನಾಯಿ ಹುಚ್ಚು ರೋಗ ಅಂತ ಬರ್ತದಂತಲ್ಲ ರೇಬಿಸ್ ಓಹೋ ಇನ್ನೇನೋ ಹೇಳ್ದೆ ಅಲ್ಲ ಕನ್ನಡ ರೇಬಿಸ್ ಆಯ್ತು ಬಿಡ ಅದು ಒಂದ್ ದಿನ ಅದಂತೆ ಅದಕ್ಕ ನಾಯ್ಕಲ್ ಕಚ್ಚಿಸ್ಕೋಬೇಕಪ್ಪ ಅಲ್ಲ ಕಚ್ಚಿಸ್ಕೊಳ್ದಂಗ್ ಇರ್ಬೇಕು ಇರ್ಬೇಕಾ ಜೋಪಾನವಾಗಿ ಓಡಾಡ್ಬೇಕು ನಾಯಿ ಹುಚ್ಚು ರೋಗ ಅಂತ ಯಾವ್ದೇ ನಾಯಿ ಇರ್ಲಿ ಕಣ್ಣ ಬೀದಿ ನಾಯಿ ಇರ್ಲಿ ಸಾಕಿದ ನಾಯಿ ಇರ್ಲಿ ಅದಕ್ಕೆ ಪುಣಾ ತುಂಬ್ರು ಹೋಗಿ ಇಂಗ್ಲೇಸ್ ಅನ್ನ ಮಾಡಿಸ್ಬೇಕು, ಬರ್ದಂಗ ಕಾಯಿಲೆ ನೀ ಮಾಡಿಸ್ಕೊಳ್ಳೋದಲ್ಲ, ನಾಯಿ ಇಂಗ್ಲೇಸ್ ಅನ್ನ ಮಾಡಿಸ್ಬೇಕು. ಆಯ್ತೆ, ಅದಕ್ಕೆ ಮಾಡಿಸ್ಬಿಟ್ರೆ ಆಯ್ತಪ್ಪ, ಕಚ್ಚಿದ್ರೆ ನಾವು ಹಾಕಿಸ್ಕೊಳಂಗಿಲ್ವಾ? ಕಚ್ಚಿದ್ರು ನೀನ್ ಹಾಕಿಸ್ಕೋಬೇಕು. ಆದ್ರೆ ಸುಮ್ ಸುಮ್ಕೆ ಬೇರೆ ಬೇರೆಯವರಿಗೆ ಕಚ್ತತಲ್ಲ, ಅಂತವನ್ನ ಒಸಿ ತೆಪ್ಪಿಸ್ಬೋದು. ನಾಯಿಗೆ ಹುಚ್ಚು ಹಿಡಿಯೋದಿಲ್ಲ, ಆ ಲಸಿಕೆ ಹಾಕ್ಸಿದ್ರೆ ನಾಯಿಗೆ ಹುಚ್ಚು ಹಿಡಿಯೋಕಿಲ್ಲ. ಅದಕ್ಕೆ ನಾಯಿ ಕಚ್ಚಿದಾಗ ಇದು ನಮ್ಮ ಆರ್ ಟು ಗಟ್ಟಿ ಮಾಡ್ಕೋಬೇಕಯ್ಯ. ಅಂದ್ರೆ ಯಾಗಿ ಅದ್ರಕೊಂಬಿಟ್ಟು ಪ್ರಾಣಗಿಣ ಹೋಗ್ಬಿಟ್ಟು ಮೂಕವ ಈಗ ಗಾಬರಿ ಮಾಡ್ಕೋಬಾರ್ದು. ಒಂದ್ ಲಾಟ್ ಹಬ್ಬಿದ್ರು ಧಡಕ್ಕಂತೆ ಜೀಮ. ಹೌದು ಅಲ್ವಾ? ಅದಕ್ಕೆ ಅಲ್ವಪ್ಪ ಆರ್ಟ ಆರ್ಟಯ್ಯ ಆರ್ ಟು ಅಂದಾರ, ಅದ ಗಟ್ಟಿಯಾಗಿ ಇಟ್ಕೋಪ್ಪ. ಅದಕ್ಕೂ ಒಂದ್ ದಿನ ಅದಂತಲ್ಲಪ್ಪ ಭಯವೇ ಆಗ್ಬಿಟ್ಟಿತ್ತು. ಯಾಕಪ್ಪ ಏನಾಯ್ತಿದ್ದೆ ನೀನು? ಆಲ್ಟ್ ಆಲ್ಟ್ ಅದೇ ಹೊಸಿ ಗಟ್ಟಿಯಾಗಂದಿದ್ರೆ ಇಲ್ಲೇ ನಿಂತ ಹೋಗ್ಬಿಟ್ರ. ಯಾಕಪ್ಪ ಆಲ್ಟ್ ಅಂದ್ರೆ ನಿಂತೋಗೋದು ಅಂತ ಕಂಡಣ್ಣ ಗವ್ವ. ಮತ್ತೆ ನಾವ್ ಅನ್ನಕ್ಕಿಲ್ವೇ ಬಸ್ಸು ಆಲ್ಟ್ ಇಲ್ಲೇ ಅಂತ? ಆಲ್ಟ್ ಇಳ್ಕಳಿ ಇಳ್ಕಳಿ ಚಿಕ್ಕಳಿ ಚಿಕ್ಕಳಿ ಚಿಕ್ಕಳಿ ದೊಡ್ಡಳಿ ದೊಡ್ಡಳಿ ದೊಡ್ಡಳಿ ಅಂತ ಇರ್ತಾರಲ್ಲ ಹಂಗೆ. ಬೆಟ್ಟ ಬೆಟ್ಟ ಬೆಟ್ಟ, ಅದ್ ಯಾವ ಬೆಟ್ಟವೋ? ಚಾಮುಂಡಿ ಬೆಟ್ಟವೋ, ಮಹದೇಶ್ವರ ಬೆಟ್ಟ, ಚಿಕ್ಕದೇವಮ್ಮನ ಬೆಟ್ಟವೋ? ಬೆಟ್ಟ ಬೆಟ್ಟ ಬೆಟ್ಟ. ನೀನು ಆಲ್ಟ್ ಆಲ್ಟ್ ಅಂತಿದ್ದಲ್ಲ, ನಂಗೆ ಭಯವೇ ಆಗೋಯ್ತು. ಯಾಕಪ್ಪ ಏನ್ ನಿಂತ್ಕೋಬೇಕು ಅಂತ ಹೇಳ್ತಾವನೆ ಅಂತ. ಆಮೇಲೆ ಹೃದಯ ಅಂದ್ಯಲ್ಲ, ಅದೇ ನಿಂತ್ಕೋಬೇಕು ಅಂತ ಹೇಳ್ತಾವನೇನೋ ಅಂತ ಭಯ ಆಗ್ಬಿಡ್ತು. ಆಮೇಕಿಂದ ಪಾಪ ಏನೋ ಮುಂದುವರ್ಸ್ದೆ, ಇರ್ಲಿ ಬಿಡು. ಡಾಕ್ಟ್ರುಗಳು ಏನ್ ಹೇಳ್ತಾರೆ ಗೊತ್ತೇ? ಏನಪ್ಪ ನೋಡಪ್ಪ, ಆಹಾರದಾಗೆ ಸರಿಯಾದ ಕ್ರಮಾನ ಮಡಿಕೋಬೇಕು. ಬಾಯಿಗೆ ಆಸೆ ಆಯ್ತದೆ ಅಂತ ಯಾವಾಗ್ಲೂ ಏನೇನೋ ತಿನ್ಬಾರ್ದು. ಇನ್ನು ಆಲ್ಗೆ ಅದಲ್ಲ ನಿನಗ ಹೇಳಿರೋದು, ನನಗೋ ನಿನಗೋ ಎಲ್ಲರಿಗೂ ಕಾರಣ ಅದು. ನಾನು ಡಾಕ್ಟ್ರೆ ನನ್ನೊಬ್ನಿಗೆ ಬಂದು ಕಿವಿಲಿ ಹೇಳಾರ, ನಾಲ್ಗೆ ರುಚಿ ಬಯಸ್ತದೆ, ಹೊಟ್ಟೆ ಆರೋಗ್ಯ ಬಯಸ್ತದೆ. ನಾಲ್ಗೆಗೆ ಬೇಕಾದ್ನೆಲ್ಲ ತಿಂದ್ಬಿಟ್ರೆ ಹೊಟ್ಟೆ ಕೇಳೋದಿಲ್ಲ. ಹಂಗಾಗಿ ಡಾಕ್ಟ್ರೆ ಏನು ಹೇಳ್ತಾರೆ, ಒಸಿ ಹೊಟ್ಟೆ ಮಾತ ಕೇಳಿ. ಹೊಟ್ಟೆ ಅದಲ್ಲಣ, ಅದು ಒಂದು ಚೀಲ ಇದ್ದಂಗಂತ. ಏನು ಹೇಳು? ಚೀಲ ಚೀಲ ಗೋಣಿ ಚೀಲ. ಒಂದ್ ಚೀಲನ ಎಷ್ಟು ತುಂಬಕೋಬೇಕು? ಇಡಿಯಾಗಂಡ್ ತುಂಬಬೇಕ ನೋಡ್ದ, ಅದು ತೆಪ್ಪು ಅಂತ ಡಾಕ್ಟ್ರು ಹೇಳೋದು. ತುಂಬಲೇಬಾರ್ದ, ಇನ್ನೂ ಜಾಗ ಇರೋಂಗೆ ನಿಲ್ಸ್ಬೇಕು ಅಂತ. ಅವ್ರು ಏನ್ ಹೇಳ್ತಾರವ, ಹೊಟ್ಟೆನಲ್ಲಿ ಅರ್ಧ ಭಾಗ ಆಹಾರ, ಏನ್ ಹೇಳು, ಇನ್ ಕಾಲ್ ಭಾಗ ಏನು? ನೀರು. ಅಂದ್ರೆ ಇನ್ ಕಾಲ್ ಭಾಗ ಏನು? ಗಾಳಿ. ಗಾಳಿ ಗಾಳಿ ಬಿಡ್ಬೇಕು. ಈಗ ಮಿಕ್ಸಿ ಅಂತ ಬರ್ತದಲ್ಲ, ಗೊರ್ರ ಅಂತ ತಿರುಗಿಸ್ಬಿಟ್ಟು ಕಮಲಕ್ಕ ಚಟ್ನಿ ಮಾಡಿರೋದೆಲ್ಲ ಒಸಿ ಮಿಕ್ಸಿ ಅಂತಲ್ಲ, ಮಿಗಿಸಿ ಅಲ್ಲ, ಮಿಕ್ಸಿ ಮಿಕ್ಸಿ ಕಣ್ಣಣ್ಣ ಮಿಕ್ಸರು. ಗರ್ರ ಅಂತ ತಿರುಗ್ತದಲ್ಲ, ಮೊನ್ನೆ ಇನ್ನು ನಿಮ್ ಮನೆಯವ್ರಿಗೆ ತಂದು ಕೊಟ್ಟೆ ಅಲ್ಲಣ್ಣ, ಚಟ್ನಿ ಆಡ್ಸಕ್ ಕಷ್ಟ ಆಯ್ತದೆ ಕಲ್ಲಲ್ಲಿ ಮನೆಯವ್ರಿಗೆ. ಇವನೇ ಬೇರೆ ಆಡ್ಸವನಲ್ವಾ, ಅದಕ್ಕೆ ತಪ್ಪಿಸ್ಕೊಳಕ್ಕೆ ತಕೊಂಬಂದಲ್ಲ. ಮತ್ತೆ ಯಾಕೆ ತಗೊಂಬಂದೆ? ಅಲ್ಲಕವ ಈಗ ಎಲ್ರು ತತ್ತರಲ್ಲ, ಅದಕ್ಕೆ ನಾನು ತಂದಿವನಿ ಬಿಡ್ಬೇಕಲ್ಲ. ಅಲ್ಲಿ ಎಲ್ಲ ಬರ್ತಿ ತುಂಬಿಟ್ಟು ಗರ್ರ ಅನ್ಸದ್ ಏನಾಯ್ತದೆ, ಎಲ್ಲ ಹಾರೋಯ್ತದೆ, ಆಮೇಲೆ ಎಲ್ಲ ಈಚಕ್ ಸುರ್ದು ಪಜೀತಿ. ಹೆಂಗ್ ಹೇಳ್ತಾನೆ ನೋಡು, ನೀನೇ ಮಿಕ್ಸಿಲಿ ಆಡ್ಸೋದಲ್ವ ಚಟ್ನಿ? ಇಲ್ಲ ಕಯ್ಯ, ಇಲ್ವೇ ಇಲ್ಲ, ಕಷ್ಟ ಪಡೋದೆಲ್ಲ ನಾನು. ಮತ್ತೆ ಏನ್ ಮಾಡಿ ಮಾಡ್ಕೊಳ್ಳೋದಲ್ಲ ಮನೆಯವರು, ಕಾಯಿ ತುರಿಯೋದು ಅವೆಲ್ಲ ಮಾಡಲ್ವೇ ಹಾಕಕ್ಕೆ. ಹೊಟ್ಟೆಯೋ ಹಂಗೆ ಅಂತೆ, ಅಂದ್ರ ಹೊಟ್ಟೆನಲ್ಲಿ ಆಹಾರ ಆಡ್ಬೇಕಲ್ಲಣ್ಣ, ಅದಕ್ಕೆ ಕಾಲ್ ಭಾಗ ಖಾಲಿ ಬಿಡ್ಬೇಕಂತೆ. ಆಯ್ತಾ? ಆಮೇಕೆ ದೈಹಿಕ ಚಟುವಟಿಕೆಗಳ ಮಾಡ್ಬೇಕು. ಅಂದ್ರೆ ರೈತರಂದ್ರು, ರೈತರಂದ್ರೇನು, ನಾವು ಬೋ ಗೇದ್ಬಿಡ್ತೀವಿ ಹೊಲ್ದಾಗೆ, ನಮ್ಗೇನು ಬರೋದಿಲ್ಲ, ಆಲ್ಟು ಪಾಲ್ಟು ಕಾಯಿಲೆ ಬರೋದಿಲ್ಲ ಅಂತ ಅನ್ಕೊತಾರಲ್ಲ, ಅದೆಲ್ಲ ಸುಳ್ಳಂತೆ. ಮತ್ತೆ ಇನ್ನೊಂದು ಏನು ಹೇಳಿದ್ರು ಡಾಕ್ಟ್ರು ಅಂದರೆ, ಈಗೆಲ್ಲರಿಗೂ ಸಕ್ಕರೆ ಕಾಯಿಲೆ ಬರ್ತದೆ ಕಣ್ಣು, ಮುಖಪ್ಪ ಶುಗರು ಅಲ್ವಾ ಅದು, ಮತ್ತೆ ಏನು ರಕ್ತದ ಒತ್ತಡದ ಕಾಯಿಲೆ ಅಂತಾರಲ್ಲ ಬಿ ಪಿ, ಬಿ ಪಿ ಬ್ಲಡ್ ಪ್ರೆಷರ್, ಅದು ಅಣ್ಣ ತಮ್ಮ ಕಾಯಿಲೆ ಇದ್ದಂಗಂತೆ. ಅದು ಬಂದ್ರೆ ಇದು ಬತ್ತದಂತೆ, ಇದು ಬಂದ್ರೆ ಅದು ಬತ್ತದಂತೆ. ಈಗ ನೋಡಪ್ಪ, ಅಣ್ಣ ತಮ್ಮದ್ರ ಕಾಯಿಲೆ ಅಂತಂದಿಯಲ್ಲ, ಈಗ ಅಣ್ಣ ತಮ್ಮದ್ರ ಜೊಚ್ಚೊತ್ತಲೆ ಇಲ್ವಲ್ಲಯ್ಯ, ಹಂಗಾಗದ್ ಬೇಡವಾ ಅದು ಕಾಯಿಲೆ. ಹಂಗಾದ್ರೆ ಒಂದು ಬಂದ್ರೆ ಒಂದು ಇರಬಾರ್ದು ಅಂತ ಕಾಯಿಲೆ ಮಾತ್ರ ಜೊಚ್ಚೊತ್ತಕ್ಕೆ ಬಂದ್ರಂತ ಅಣ್ಣ ತಮ್ಮದಿರ. ಹಂಗಲ್ಲಪ್ಪ, ಈಗ ಏನಾಯ್ತದೆ ಗೊತ್ತಾ, ಸಕ್ಕರೆ ಕಾಯಿಲೆ ಬಂದ್ರೆ ಸಕ್ಕರೆ ತಿನ್ನೋಂಗಿಲ್ಲ ಅಂತಾರೆ. ಸಕ್ಕರೆ ತಾನೇ ತಿನ್ಬಾರ್ದು, ಉಪ್ಪು ತಿನ್ಬೋದಲ್ಲ ಅಂತ ಚಂದ ತಿಂದು ಬಿಡ್ತಾರೆ. ಅವಾಗ ಏನಾಯ್ತದೆ, ಬಿ ಪಿ ಜಾಸ್ತಿ ಆಯ್ತದೆ. ಈ ಬಿ ಪಿ ಬಂದ್ರೆ ಉಪ್ಪು ತಿನ್ನೋಂಗಿಲ್ಲ ಅಂತಾರೆ, ಉಪ್ಪು ತಾನೇ ತಿನ್ನೋಂಗಿಲ್ಲ ಅಂತ ಸಕ್ಕರೆ ತಿಂತಾರೆ. ಹಂಗಾಗಿ ಏನಾಯ್ತದೆ ಬಂದ್ಬಿಡ್ತದೆ. ಈಗ ನೀನು ಹೇಳ್ತಿದ್ದಲ್ಲಪ್ಪ ಹೊಟ್ಟೆಯ ಹೊಸಿ ಗಾಡಿಗೆ ಬಿಡ್ಬೇಕು, ಹೊಸಿ ನೀರಿಗೆ ಬಿಡ್ಬೇಕು ಅಂತ. ಈಗ ನಾವು ಹೊಟ್ಟೆ ಬಿಡುದಲ್ಲ, ಈಗ ಹೊಟ್ಟೆ ಒಳಗಡೆ ಬಿಡ್ಬೇಕು. ಆಯ್ತು, ಹೊಟ್ಟೆ ಒಳಗಡೆ ಬಿಟ್ಕೊಂಡದನ್ನ ಹೊಸಿ ಜಾಗ ಬೇರೋದಕ್ಕೂ ಬಿಡ್ಬೇಕು ಅಂತ ಹೇಳ್ತಿದ್ದೆ. ಗಾಳಿಗೆ ಗಾಳಿ ಖಾಲಿ ಇರ್ಬೇಕು ಅಂತ. ಅದ್ ಹೆಂಗೆ ಗೊತ್ತ ಜಯಣ್ಣ? ಹೆಂಗೆ? ಈಗ ನಾವು ಭತ್ತ ತುಂಬದಿಲ್ವಪ್ಪ ಚೀಲಕ್ಕೆ, ಒಲಿಲೂಬಹುದು ಮ್ಯಾಲೆ ಪೂರ್ತಿ, ಕುಟುಮಿ ಕುಟುಮಿನೂ ಕಟ್ಬೋದು. ಕುಟುಮಿ ಕಟ್ಟಂಗೆ ಇಟ್ಕೋಬೇಕಪ್ಪ ಹಿಂಗಾಡ್ತಿದ್ದೆ. ಹಿಂದೆಲ್ಲ ಪಲ್ಲಚ್ಚಿ ಇಲ್ವಾ ಒಲಿತಿದ್ರು, ಸುತ್ತಲಿ ಹಾಕೊಂಡು ಒಲಿಯೋದು. ಆಮೇಲೆ ನೀನ್ ಹೇಳ್ದಲ್ಲ ಕಟ್ಟುದು, ಅದನ್ನು ನಮ್ಮ ಅಪ್ಪ ಕಲ್ಸ್ಕೊಟ್ಟಿದ್ದ. ಅದು ಮಡಿಕೆಯ ಮಾಡಿ ಭದ್ರಾಗಿ ಇಡ್ಕೊಂಡು ಒಂದ್ ತಲೆ ಮೇಲೆ ಕೊಟ್ಟು ನನ್ಗ ಇಡ್ಕೊಳ್ಳ ಭದ್ರಾಗಿ ಅಂದ್ಬಿಟ್ಟು ಸುತ್ತಲಿ ದಾರದಲ್ಲಿ ಕಟ್ಟುವ ಇಲ್ವಾ? ಅಲ್ವಪ್ಪ ಹಂಗ ಹೇಳದ್ ನೀನು. ತೀರಾ ಒಲಿಯ ಹಂಗ್ ತಿನ್ಬಾರ್ದು, ಕಟ್ಟೋ ಹಂಗೆ ಖಾಲಿ ಬಿಟ್ಕೋಬೇಕು. ಆಮೇಲೆ ಒಲಿಬೇಕಾಯ್ತ ಕಯ್ಯನ್ನು ಜಾಸ್ತಿ ಆಗ್ಬಿಟ್ರೆ. ಈಗ ಹೇಳದ್ನಲ್ಲಪ್ಪ ನಮ್ ಜಯಣ್ಣ ಆಲ್ಟು ಏನೋ ತೊಂದರೆ ಆಗ್ಬಿಟ್ರೆ ಅಂತ. ಆಗ ಆಪ್ಲೇಸನ್ ಅದೇನೇನೋ ಮಾಡ್ತಾರಂತಲ್ಲಪ್ಪ, ಆರ್ಟು ಏನೋ ತೊಂದರೆ ಆದ್ರೆ ಏನೋ ಒಳಗಡೆ ಅದು ಯಾರೋ ಡಾಕ್ಟ್ರು ಹೇಳ್ತಿದ್ರು ಕಮಲಕ್ಕ. ಈಗ ಹೆಂಗಂತೆ ಅಂದ್ರೆ, ಈಗ ನೀವೆಲ್ಲ ಸಕ್ಕರೆ ಪಾಕ ಮಾಡ್ಕೋತಿರಲ್ಲವ, ಸಕ್ಕರೆ ಪಾಕ ಹಂಗಂತೆ ಈ ಸಕ್ಕರೆ ಕಾಯಿಲೆ ಅನ್ನೋದು. ಈಗ ರಕ್ತ ಅಣ್ಣ ಬ್ಲಡ್ ಏನೋ ಹೇಳ್ದ, ಭಯ ಆಯ್ತದ ಕಣ್ಣು ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳು. ಇಕ್ಕಿದಂಗೆ ಬ್ಲಡ್ ಪದ ಅಂತ ಯೋಚನೆ ಮಾಡಂಗ ಆಯ್ತದೆ. ರಕ್ತ ಅನ್ನಲ್ಲ ಬ್ಲಡ್ ಅನ್ನಣ್ಣ. ಹೌದವ್ವ, ನೆಕ್ಸ್ಟ್ ಟೈಮ್ ಇಂದ ಹಂಗೆ ಹೇಳುವಂತೆ. ಆಮೇಲೆ ಹಂಗೆ ಹೇಳ್ತೀನಿ ನೋಡು. ಬಾಯಿನಾಗೆ ಇಟ್ಕೊಂಡು ಆರೋಗ್ಯವಾಗಿರೋ ವ್ಯಕ್ತಿ ರಕ್ತವ ಚೀಪಿದ್ರೆ ಉಪ್ಪು ಉಪ್ಪಾಗಿರ್ತೈತೆ ಇಲ್ವಾ? ಇದೇನ ಹೊಸ ವಿಚಾರ ಕುಯ್ಕೊಂಡ್ರೆ ಮಾಡ್ಕೊಂಡ್ರೆ ಬಾಯಿಗೆ ಹಾಕೋತೀವಲ್ಲ ಬೆರಳು, ರಕ್ತ ಹೆಂಗಿರ್ತದೆ? ಉಪ್ಪಾಗಿರ್ತದೆ ಇಲ್ವಾನಣ್ಣ? ಹೌದು, ಚಂದ್ರಣ್ಣ ಯಾಕೋ ಬೋ ಯೋಚನೆ ಮಾಡ್ತಾ ಕೇಳು. ಅಂದ್ರೆ ಸರಳವಾಗಿ ಅರ್ಥವಾಗೋ ಡಾಕ್ಟರ್ ಹೇಳಿದ್ದು ಸಕ್ಕರೆ ಕಾಯಿಲೆ ಅಂದ್ರೆ ಏನು ಅಂತ. ಈಗ ಸಕ್ಕರೆ ಕಾಯಿಲೆ ಇರೋ ಮನಸ್ಸಿನ ರಕ್ತದಲ್ಲಿ ಸಿಹಿ ಅಂಶ ಜಾಸ್ತಿ ಆಯ್ತಾ ಹೋಯ್ತದಂತೆ. ಈಗ ದೇಹದಾಗೆ ಯಾವ್ದೋ ಒಂದು ಹಂಗಾದಂತ ಏನೋ ಹೆಸರು ಹೇಳಿದ್ರು ಗೊತ್ತಿಲ್ಲ ಬಿಡು, ಅದು ಏನೋ ಒಂದು ಹಾರ್ಮೋನ್ನ ಸ್ರವಿಸ್ತದಂತೆ. ಅದಕ್ಕೇನೋ ಇನ್ಸುಲಿನ್ ಹಂಗಂತಾರಂತ, ಇನ್ಸುಲಿನ್ ಇಲ್ವಾ? ಅದು ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಸರಿದೂಗಿಸ್ತದಂತೆ. ಇಷ್ಟೇ ಇರ್ಬೇಕು ಅಂತ, ಯಾಕೆಂದ್ರೆ ರಕ್ತ ಯಾವಾಗಲೂ ಉಪ್ಪಾಗಿರ್ಬೇಕಂತೆ ನೋಡವೋ, ಸಿಹಿರಬಾರ್ದು. ಹೊಟ್ಟೆ ಯಾವಾಗಲೂ ಉಳಿ ಇರ್ತದಂತೆ, ಅದರಲ್ಲಿರೋದೆಲ್ಲ ಆಸಿಡ್ ಉಳಿ ಅಂಶ. ಹಂಗಾಗಿ ಮನಸ್ಸಿನ ದೇಹ ಸಮವಾಗಿರ್ತೈತೆ. ಈಗ ರಕ್ತ ನೋಡವು ಸಕ್ಕರೆ ಪಾಕನ, ನೀನು ಸಕ್ಕರೆನ ಸೇರಿಸ್ತಾ ಓದಂಗೆ ಏನಾಯ್ತದೆ ಗಟ್ಟಿ ಆಯ್ತದೆ ಪಾಕ, ಹಂಗೆ ರಕ್ತ ಗಟ್ಟಿ ಆಯ್ತದಂತೆ ಸಕ್ಕರೆ ಕಾಯಿಲೆ ಬಂದ್ರೆ. ನೋಡಪ್ಪ ಹೆಂಗ ಹೇಳಿದ್ರು ಡಾಕ್ಟ್ರು, ಚೆನ್ನಾಗಿ ಅಂದ್ರ ನೋಡು, ತಲೆ ಕೂದಲು ಆ ಕೂದಲ್ನಷ್ಟು ರಕ್ತನಾಳ ಅವಂತೆ ನಮ್ ದೇಹದಾಗೆ, ಅಷ್ಟು ಸಣ್ಣ ಸಣ್ಣವು. ಇದೇನು ಹೇಳ್ತಾರಲ್ಲವ ಮೂತ್ರಪಿಂಡ, ಏನಂತಾರ ಅಣ್ಣ ಅದಕ್ಕೆ ಇಂಗ್ಲಿಷ್ನಾಗೆ? ನಂಗೆ ಗೊತ್ತಿಲ್ಲ ಕಯ್ಯ, ಹೇಳೋಣ. ಕಿಡ್ನಿ ಓದ್ಕಿತ ಹೇಳ್ಕೊಟ್ಟಿಲ್ವೆ, ಮರ್ತ್ಬಿಟ್ಟಿ ಕಯ್ಯ. ಆಯ್ತು ಬಿಡು, ಆಯ್ತಾ? ಅಲ್ಲಿ ತಲೆ ಕೂದ್ಲಿಗೆ ಅಷ್ಟೇ ಇರುವಂತ ರಕ್ತನಾಳಗಳವಂತೆ. ಈಗ ಈ ಸಿಹಿ ರಕ್ತ ಸಕ್ಕರೆ ಜಾಸ್ತಿ ಆದಂಗೆ ಗಟ್ಟಿ ಆಯ್ತಾ ಆಯ್ತಾ ಆ ಕೊಳವೆ ಒಳಗೆ ಹೋಗಲ್ದಂತೆ. ಆವಾಗ ಈ ಕಣ್ಣು ಅಣ್ಣ ಕಣ್ಣು ಕಾಣದಂಗೆ ಆಯ್ತದಂತೆ. ಆಮೇಲೆ ಮೂತ್ರಪಿಂಡ ಹೊಂಟೋಯ್ತದಂತೆ. ಶ್ವಾಸಕೋಶ ಕೆಲಸ ಕಮ್ಮಿ ಮಾಡ್ತದಂತೆ. ಹಿಂಗಾಯ್ತದೆ ಸಕ್ಕರೆ ಕಾಯಿಲೆ ಅಂತ ಏನ್ ಚೆಂದಾಗಿ ಹೇಳಿದ್ರು. ನೀನು ಹೇಳ್ತಿದ್ರೆ, ನೀನು ಮೊದಲೇ ಹೇಳ್ತಿದ್ದೆಯಲ್ಲ ಭಯ ಆಯ್ತದೆ ಅಂತ. ಭಯ ಆಯ್ತದೆ ಏರ್ಸಿ ಏರ್ಸಿ ಹೇಳ್ತಿದ್ದೆಯಲ್ಲ ನೀನು, ಅದೇನಾರ ನಮ್ಗ ಪೂರ್ತಿ ಬಂದ್ಬಿಟ್ರೆ ಹೆಂಗ ಪೋಯ್? ಅದಕ್ಕೆ ಹೇಳಿದ್ದು ವ್ಯಾಯಾಮ ಮಾಡ್ಬೇಕು ಅಂತ. ಈಗ ಜಯಣ್ಣ ಹೇಳದ್ರಲ್ಲಿ ಸತ್ಯ ಅದೆ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಕಣ. ಈಗ ಜಂಬೂ ಸವಾರಿ ಯಾವಾಗ ಹೋಗಮು? ಆಯುಧ ಪೂಜಾ ದಿನ ಪೂಜೆ ಮಾಡೋದ್ ಬೇಡ್ವೆ? ಅಲ್ಲಕವ್ವ, ಆಯುಧ ಪೂಜೆ ಆದ್ಮೇಲೆ ತಾನೆ ಜಂಬೂ ಸವಾರಿ, ಅದೆಲ್ಲ ಮುಗ್ಸೇ ಹೊರಡ್ಬೇಕು. ಈ ಕಿತ ಚಂದಾಗದೆ ಏನು ಟೇಮು, ಹಿಂದಿನ ದಿವಸನೇಯ ಎಲ್ಲ ಅತಾರ ಪತಾರನೆಲ್ಲ ಪೂಜೆ ಮಾಡ್ಕೋಬಿಡುದು ಇಲ್ವಾ? ಅದ್ರ ಹಿಂದಿನ ದಿವ್ಸವೇ ಎಲ್ಲ ರೆಡಿ ಮಾಡ್ಕೋಬಿಡುದು. ಏನವ ಟ್ರ್ಯಾಕ್ಟ್ರು ಎಲ್ಲ ತೊಳ್ಕೊಳ್ಳೋದು, ಬೈಕ್ ಅದೆಲ್ಲ ಕುಟಿ ಕುಟಿ ಅದು ತೊಳ್ಕೊಳ್ಳೋದು, ವ್ಯವಸಾಯದ ಉತ್ಪನ್ನ ಏನೇನು ಬಳಸ್ತೀವಿ ಅದೆಲ್ಲ ತೊಳೆದ್ಬಿಟ್ಟು ಬೆಳಗಾನೆ ಪೂಜೆ ಮಾಡಿ ಸಂಜೆ ಮುಂದಕ್ಕೆ ಹೊಂಟೋಗುಮ್ಮ ಮೈಸೂರು ಪೇಟೆಗೆ. ಬೆಳಗ್ಗೆ ಬೆಳಗ್ಗೆ ಕಾದ್ರೆ ಆಗೋದಿಲ್ಲ ಕಣ್ಣು, ಅಲ್ಲಿ ಎಲ್ಲರೂ ಹಿಡಿದು ನಿಲ್ಲಿಸ್ಕೊಬಿಟ್ರೆ ಜಂಬೂ ಸವಾರಿಯೂ ಇಲ್ಲ, ಅದು ಪಂಜಿನ ಕವಾಯ್ತು ಇಲ್ಲ, ಹಂಗಾಗೋಯ್ತದೆ. ಈಗ ಅದೇನೋ ಹೇಳ್ತಿರು ಕಯ್ಯ, ಎರಡೇನಾಗ ಬತ್ತಿತ್ತು ಏನೋ, ಅದೇನೋ ಒಳಕಾಗಕ್ಕೆ ಅದೇನೋ ಕಂಪ್ಯೂಟರಲ್ಲಿ ಟಿಕೆಟ ತಕೋಬೇಕಂತೆ ಕಯ್ಯ. ಎಲ್ಲಿ ತಗೋಬೇಕಣ್ಣ ಅದನ್ನ? ಅದೇನೋ ಹೇಳ್ತಿದ್ರು ಕವ್ವ, ಎಲ್ಲಿ ಒಳಕ್ಕೆ ಹೋಗಕ್ಕೆ? ಮೈಸೂರು ಪೇಟೆ ಒಳಕ್ಕೆ ಅಲ್ಲ, ಜಂಬೂ ಸವಾರಿ ನೋಡಕ್ಕೆ ಅರಮನೆ ಒಳಕ್ಕೆ. ಅರಮನೆ ಒಳಗೆ ಕುಂತ್ಕೊಂಡು ಶೀಟು ಶೀಟ್ ನಲ್ಲಿ ಕುಂತ್ಕೊಂಡು ನೋಡಕ್ಕೆ ನಮ್ಮ ಐಕುಳುಗಳಿಗೆ ಹೇಳಿದ್ರು ತಕತವ್ ಬಿಡು. ಏನ ನಂಗ್ ನಿಂಗ್ ಗೊತ್ತಾದ? ಟಿಕೆಟ್ ಆಯ್ತು ಬಿಡು. ಕಮಲಕ್ಕ, ಕಮಲಕ್ಕನ್ ಮಗಳು ಬೋ ಚಂದಾಗಿ ಕಂಪ್ಯೂಟರ್ ಎಲ್ಲ ಮಡಿಕೊಂಡು ಪಟ ಪಟ ಪಟ ಅಂತ ಮಾಡ್ತಾವಳೆ. ಏನ ಏನೋ ಗೊತ್ತಿಲ್ಲ ಕಣ, ಕೆಲಸ ಮಾಡ್ತಾಳೆ. ಏನಿದು ಇದಕ್ ಬರ್ತದಲ್ಲ ಏಕಾದಶಿ ಬರ, ಇದೆ ಪಟವ ಮಾಡ್ತಾಳ ಕಂಪ್ಯೂಟರ್ ಕೆಲಸ ಮಾಡ್ತಾಳಲ್ಲ, ಅವಳಿಗೆ ಹೇಳಿದ್ರೆ ಆ ಟಿಕೆಟ್ ಬುಕ್ ಮಾಡ್ಕೊಡ್ತಾಳೆ. ಮೊನ್ನೆ ನಮ್ ಸುಬ್ಬೇಗೌಡ್ರಿಲ್ವೆ, ಅವರು ಹಿಂಗೆಯ ಪೇಟೆ ಮುಂದೆ ಕರ್ಕೊ ಹೋಗಿದ್ದ ಏನೋ ಹುಷಾರಿತ್ತಿಲ್ಲ ಅಂತ, ಅಲ್ಲಿ ಯಾವುದೋ ಒಂದು ಹೆಣ್ಮಗ ತೊಡೆ ಮೇಲೆ ಕುಂತ್ಕೊಂಡು ಹಿಂಗೆ ಏನೋ ಪಟ ಪಟ ಪಟ ಅಂತ ಕುಟ್ತಾ ಇತ್ತು. ಸುಬ್ಬೇಗೌಡ ಏನು ಮಾಡಬೇಕು, ಯಾಕಲ ಮಗ ಹಿಂಗ್ ಕುಟ್ತಾ ಇದ್ದೆ, ಅದೇನು ಕೀಳಕ್ಕೆ ತೊಂದರೆ ಆದರೂ ಕೊಡವ, ನಾನೇ ಕಿತ್ಕೊಟ್ಟಿನಂತೆ ಅಂತ ಅನ್ನೋದೆ. ಇವನೇನ ಅನ್ಕೋಬಿಟ್ಟವನೇ ಅದ ಕೇಳ್ತಾವಳೆ ಅಂತ ಹುಡುಗಿ. ಅದೇ ಒಂದು ಅದೇನೋ ನಾವೆಲ್ಲ ನನಗೆ ಓನ್ ಆಚಿಕೆ ಆಗ್ಬಿಡ್ತು. ಅದು ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು ಕಂಪ್ಯೂಟರ್ ಕಣ್ಣ ಸುಬ್ಬೇಗೌಡ ಬಾರಣ ಅಂತ ಆ ಹುಡುಗಿ ಒಂದು ನೆಗಾಡಿ ನೆಗಾಡಿ ಇಲ್ಲ ಇಲ್ಲಿ ನೋಡಿ ತೋರಿಸ್ತೀನಿ ಅಂತ ಅಲ್ಲಿ ಏ ಕುಟ್ಟಿದ್ರೆ ಅಲ್ಲಿ ಏ ಬತ್ತದೆ ಅಲ್ಲಿ ಅಂತಾನೆ ಸುಬ್ಬೇಗೌಡ. ಆಮೇಲೆ ಹೇಳ್ತಾ ಹುಡುಗಿ ಇದು ಮುಂಚೆ ಇದಿತ್ತಲ್ಲ ಟೈಪ್ ರೈಟ್ರು ಅಂತ, ಹಂಗೆ ಇದ ಓದ್ತಿದ್ರು ಅಕ್ಷರ ಬರ್ತದೆ ಅಂತ. ಅದಕ್ಕೆ ತೆಪ್ಪಾಯ್ತಕವ್ವ ನೀನೆಲ್ಲ ಕೀಳ್ತಿದ್ಯಾ ಅನ್ಕೊಬಿಟ್ಟೆ ಅಂತ. ಪಿಕ್ಚರು ಬಂದದಂತಲ್ಲ ಅಲ್ಲಿ, ಏನ್ ಪಿಕ್ಚರು ಕೇಳದ್ ಪಿಕ್ಚರು ಕಯ್ಯ? ಎಲ್ಲಿ? ಬಂಗಾರದ ಮನ್ಸ. ಓ ಅಲ್ಲಿ, ಅದರಲ್ಲಿ ಕಂಪ್ಯೂಟರ್ ಅಲ್ಲಿ ಹೇಳ್ತಾ ಇದೀಯಾ? ಅದೇನೋ ಈಗ ಅದೇನೋ ಇದ್ರಲ್ಲೂ ಬರ್ತದ ಫೋನ್ ಅಲ್ಲಿ ಬರ್ತದಲ್ಲ ಅಣ್ಣ. ಅದೇನ್ ನಂಗೆ ಗೊತ್ತಾಗೋದಿಲ್ಲ ಕವ್ವ ಪಿಕ್ಚರ್ ನೋಡೋದು. ಪಿಕ್ಚರ್ ಯಾಕೆ ನೋಡ್ಬೇಕು ನೀನು? ಅಪ್ಪಯ್ಯ ಟಿಕೆಟ್ ಬೇಕು ತಾನೇ ನಿಂಗೆ ದಸರದ್ದು, ಅದ ಕಮಲಕ್ಕನ ಮಗಳು ತಕ್ಕೊಡ್ತಾಳೆ. ಟಿಕೆಟು ಸಿಕ್ನಿಲ್ಲ ಅಂತಂದ್ರೆ ನಾವು ಅದೇನೋ ಬನ್ನಿ ಮಂಟಪ ಈಗ ಸಹ್ಯಾಜಿರವ್ ರೋಡು ಅಂತ ಅಂದಲ್ಲಪ್ಪ, ಅದ್ರ ಗುಂಟ ತಾನೇ ಹೋಗೋದು. ನಾನ್ ಹೇಳೋದು ಸರಿಯಾ ತಿಳ್ಕೊಬಿಡಿ, ಏನ್ ದಸರವ ಅರಮನೆ ಆವರಣದಾಗೆ ನೋಡ್ಬೇಕೆ? ಬೇಡ ಅಪ್ಪ, ಇಷ್ಟು ವರ್ಷ ತಡಿ, ಹೇಳ್ತೀನಿ ತಡಿ, ಅರ್ಜೆಂಟ್ ಮಾಡ್ಬೇಡ. ಬನ್ನಿ ಮಂಟಪ ತೌಕ್ರೆ ಹೋಗಿ ಕುಂತ್ಕೊಬಿಡುದು ಅಲ್ವೇನವ್ವ? ಬನ್ನಿ ಮಂಟಪದ ಒಳಗಡೆ ಪಂಜಿನ ಕವಾಯತ್ ನಡಿಯೋದಕ್ಕೆ ಹೆಂಗಾರು ಟಿಕೆಟ್ ತಗೋಬಿಡು. ಬನ್ನಿ ಮಂಟಪಕ್ಕೆ ಬತ್ತದಲ್ಲ ಅದ ನೋಡ್ಕೊಂಬಿಟ್ಟು ಹಂಗೆ ಒಳ ಮಂಟಪ ಹಂಗೆ ಒಳಕೊಟ ಆನೆ ಸಮೇತ ಆನೆ ಸಮೇತ ನಮ್ನ್ಯಾರು ಬಿಟ್ಟಾರು ಅವೆಲ್ಲ ಹೋದ್ಮೇಲೆ ನಾವು ಒಳಗೋಗಿ ಕುಂತ್ಕೊಳ್ಳೋಣ. ಜಯಣ್ಣ ಒಳ್ಳೆ ಪ್ಲಾನ ಮಾಡನೆ ನೋಡಪ್ಪ, ಈಗ ಹಿಂದಿನ ಜನನೇ ಹೋಗೋಣ ಅಂತ ಹೇಳ್ದೆ ಅಲ್ಲಪ್ಪ, ಈಗ ಅಲ್ಲಿ ಉಳ್ಕೊಳಕ್ ಪಳ್ಕೊಳಕ್ ಏನು ತುಳ್ಕೊಂಡಿದ್ವಲ್ಲ ಅಣ್ಣ, ಉದ್ಘಾಟನೆ ದಿನ ಜಯಣ್ಣನ ನೆಂಟ್ರ ಮನೇಲಿ ಇರ್ಲಿಲ್ವೇ ನಾವು? ಈಗಿತ್ತ ಜಯಣ್ಣನ ನೆಂಟ್ರ ಬೇಡ, ಈಗ ನಮ್ ಚಂದ್ರಣ್ಣನ ನೆಂಟ್ರ ಮನೆಗೆ ಹೊಂಟವ. ಆಯ್ತು ಬಿಡಯ್ಯ, ಅವ್ರ ನೆಂಟ್ರ ಮನೆ ಹೆಚ್ಚುಗಟ್ಲೆ ಎಲ್ಲ ಮಾಡಿರ್ತಾರ ಅಲ್ಲೇ. ಅದೇ ಬನ್ನಿ ಮಂಟಪದ ಬಾಲ್ ಭವನ ಐತಲ್ಲ, ಅದ್ರ ಹಿಂದ್ಗಡೆ ಐತೆ. ನಾನ್ ಪತ್ತೆ ಹಚ್ಕ ಬಂದಿದೀನಿ, ಇವನು ಹೇಳಲ್ಲ ಪರಿಚಯ ಮಾಡ್ಕೊಂಡು. ಅದೇನಪ್ಪ ಅದು ರಿಂಗು, ರಿಂಗ್ ರಸ್ತೆ, ರಿಂಗ್ ರಸ್ತೆ ಮೊಗ್ಲಲ್ಲ ಅದೇ ಅಲ್ಲಿಗೆ ಹತ್ರ ಆಯ್ತದಾ? ಮುಖವಾ ಸರಿ, ಮತ್ತೆ ನಡ್ಕೊಂಡೆ ಹೋಗಿ ನಡ್ಕೊಂಡೆ ಬರ್ಬೋದು ಬಿಡು. ಆಯ್ತಾ, ನಾವು ಟ್ರ್ಯಾಕ್ಟರ್ ಓಟಾಗ್ಬಿಡು ಅನ್ಕೊಂಡು ಜಯಣ್ಣ. ಇದು ಒಳ್ಳೇದು, ಎತ್ತಿನ ಗಾಡಿ ಕಟ್ಟು ಅನ್ನು. ಬೇಡ ಕಣ್ಣು, ಹಿಂದಿನ ದಿವಸ ಬಸ್ನಾಗ ಹೋಗುಮ್ಮ, ನಿಮ್ ಬಾವ ನೆಂಟ್ರ ಮನೆ ಅದು ಅದಲ್ಲ ಅಲ್ಲಿ ಉಳ್ಕೊಬಿಟ್ಟು. ಅಲ್ಲ ಅಲ್ಲ, ಕಾರ್ ಬೇಡ, ಬೆಳಿಗ್ಗೆ ನಡ್ಕೊಂಡು ಹೋಗಣ, ನಡಿ ಹೋಗಿ ಅಲ್ಲಿ ನೋಡ್ಕೊಂಡು ಅಲ್ಲಿ ಯಾರು ಬಿಟ್ಟಾರು ನಿಮ್ ಕಾರ್. ಅದು ಕಾಯಿಲೆ ಎಲ್ಲ ಬಗ್ಗೆ ಹೇಳ್ಬಿಟ್ಟವನಲ್ಲ, ನಡೆದ್ರೆ ಇದು ಆರೋಗ್ಯನು ಉಳಿತದಲ್ವಪ್ಪ. ಹೌದು, ಮತ್ತೆ ಎದ್ದು ನೀನ್ ಬೇಕಾದ್ರೆ ಇದ್ರ ತವ ಅರಮನೆ ತವ ಹೋಗಿ ಆನೆ ಜೊತೆನೆ ನಡ್ಕಬಾ. ನಾವಿಲ್ಲಿ ಕುಂತ್ಕೊಂಡಿರ್ತೀವಿ, ಚೆನ್ನಾಗಿ ವ್ಯಾಯಾಮ ಆಯ್ತದೆ. ನಿನ್ ಪದಕ ಹಾಕೊಂಡು ಹೋಗೋದಿಲ್ಲಪ್ಪ, ಬೇಡ ಬಿಡು. ಎರಡು ಸರಿ ಎರಡು ನಂಗೆ ಕೊಟ್ಟಿರು, ಅಲ್ಲಿ ಬಂದಾಗ ಇನ್ನೊಂದು ಹಾಕ್ತೀನಿ. ಅದಕ್ಕವ ಅದೇನೋ ಬಂದಿತ್ತು ಈ ಮೊಬೈಲ್ನಾಗೆ, ನಾಲ್ಕು ಜನ ಹೊಗಳ್ರೆ ಮುಖಂಡ ಅಂತೆ, ನಾಲ್ಕು ಜನ ಎತ್ಕೊಂಡು ಹೋಯ್ತಾರೆ ತೀರ್ಕಂಡ ಅಂತೆ. ಹಂಗ ಹೇಳ್ತಾವ್ನೆ ಪದಕದ ಬಗ್ಗೆ. ನಿಮ್ಮ ಜಯಣ್ಣ ಪದಕ ನೀನ್ ಹೇಳಿದ್ಕು ಏನ್ ಸಂಬಂಧ? ಪದಕ ಹಾಕ್ತೀನಿ ಅಂದ್ರೆ ಏನಯ್ಯ ಅದ್ರ ಅರ್ಥ? ಅಲ್ಲ ಅಂದ್ರೆ ಅಷ್ಟೊಂದ್ ಐತೆ ಪದಕ. ಅಲ್ಲ ಎರಡು ನಾನು ಹಾಕೊಂಡಿರ್ತೀನಿ, ಇನ್ನೊಂದ್ ನೀನ್ ಬಂದಾಗ ಹಾಕ್ತೀನಿ ಅಂತ. ಅಂದ್ರೆ ಆನೆ ಜೊತೆ ಬರೋದ್ ನಿನ್ ಗ್ಯಾರಂಟಿಯಾ? ನಾನು ಅಲ್ಲಿಗಂಡ್ ಬಂದನ ಯಾಕೆ ಬರಕ್ಕಾಗಲ್ವೇ? ಹುಡುಗಾಟ ಆಡದಯ್ಯ, ಸುಮಾರು ಜನ ಬರ್ತಾರೆ. ಎಷ್ಟೋ ಜನ ಹೋಯ್ತಾರಲ್ಲ ನಮ್ ಮಕ್ಳಂತ, ಅವ್ರೆ ಎಲ್ಲ ಕುಣ್ಕೊಂಡು ಹೋಯ್ತಾವೆ. ಮೊನ್ನೆ ದಿನ ವಶಿ ಬೀಜ ತರಕ್ ಹೋಗಿದ್ದಿ, ಈ ಟೊಮೊಟೊ ಹಾಕ್ಬೇಕಾಗಿತ್ತು ವಸಿಕವ, ಅಲ್ಲಿ ನಡ್ಕೊಂಡ್ ಹೋಯ್ತಿದ್ರೆ ಆನೆಗಳು ಬತ್ತಾವೆ. ಏನ್ ಗನ್ನ ಗನ್ನ ಇಡ್ಕೊಂಡು ಆನೆ ಸುತ್ತ ಬತ್ತವ್ರ ಕಣ್ ಜಯಣ್ಣ, ಯಾರಾದ್ರೂ ಹತ್ರಕ್ಕೆ ಹೋದಾರು ಅಂತ ಯೂನಿಫಾರ್ಮ್ ಹಾಕೊಂಡು. ಆಯ್ತಾ, ಏನಾರು ಆನೆ ಗೈ ಅಂದ್ರೆ ಡಮ್ ಅಲ್ಲಿ. ನೀನೇ ಕನ್ನಕ್ ಹೋಯ್ತಿ ಅಲ್ಲ ಅಂದ್ರೆ ಭೀಮಾ ಅನ್ನು ಪರವಾಗಿಲ್ಲ ಗನ್ಬಾರ್ದಂತೆ ಕಬು. ನಿನ್ನೆ ಅದೇನ ಹೇಳ್ತಾ ಟಿಮಿನಾಗ ತೋರಿಸ್ತಾ ಇದ್ರು, ಆನೆ ಹೆಸರು ಹಿಡಿದು ಕೂಗ್ಬೇಡಿ, ಎಲ್ರು ಕೂಗತಾವ್ರೀಗ, ಕೂಗ್ಬಾರ್ದು ಕವ್ವ, ಅದ ಸೋಣ್ಲ ಎತ್ತಂತ. ಹೌದು ನೋಡವ್ವ, ಆನೆಗೆ ಎಷ್ಟು ಬುದ್ಧಿ, ಜನಗಳ ಬುದ್ಧಿ ಇಲ್ಲ. ಜಯಣ್ಣ ಅವ್ವ ಈಗ ಅವ್ನ್ ಮಾತಾಡ್ತಾ ಬಿಟ್ರೆ ಆನೆನೆ ಜಂಬು ಸವಾರಿ ಗಂಟ ಮಾತಾಡ್ತಾನ ಅವನೇನು, ಏನಾರ ತಗೋಬವ ಗಂಟ್ಲಾರ್ತಾ ಇದೆ. ತತ್ತಿನ ಕುಂತಿರಣ್ಣ, ಹೋಗವ ಹೋಗವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಅಂದ್ಮೇಲೆ ಮನೆಯಲ್ಲಿ ರಾಸುಗಳು ಇರಲೇಬೇಕು. ಆದರೆ ಈಗೆಷ್ಟೋ ಜನ ರೈತರು ನಮ್ಮ ಕೈಲಿ ಹಸು ಸಾಕೋದಿಕ್ಕಾಗೋದಿಲ್ಲ, ಹಸು ಇದ್ರೆ ನಮಗೆ ಹೊರಗಡೆ ಎಲ್ಲೂ ಹೋಗೋದಿಕ್ಕಾಗೋದಿಲ್ಲ, ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ಮಾಡೋದಿಕ್ಕಾಗಲ್ಲ, ಹೀಗೆ ಅನೇಕ ಕಾರಣಗಳನ್ನ ನೀಡ್ತಾರೆ. ಆದರೆ ಹಸುವಿನಿಂದ ಆಗುವಂತಹ ಉಪಯೋಗಗಳು ಬಹಳಷ್ಟಿದೆ. ಒಂದು ಪದ್ಯ ಕೇಳಿರಬಹುದು, ನೀನಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಹಸು ಮನುಷ್ಯನಿಗೆ ಹೇಳುವಂತಹ ಪದ್ಯ ಅದು. ಅಂದರೆ ನನ್ನ ಸಗಣಿ, ನನ್ನ ಗಂಜಲ, ನನ್ನ ಹಾಲು, ನನ್ನ ಪ್ರತಿಯೊಂದು ಉತ್ಪನ್ನ ಕೂಡ ನಿಮಗೆ ಉಪಯೋಗ ಆಗ್ತಾ ಇದೆ, ಆದರೆ ನಿಮ್ಮಿಂದ ಯಾರಿಗೇನು ಉಪಯೋಗ ಆಗ್ತಾ ಇದೆ ಅಂತ ಹಸು ಹೇಳುವಂತಹ ಒಂದು ಪದ್ಯ. ಅದೇ ರೀತಿ ಈಗ ಹಸುವಿನ ಸಗಣಿ ಬಗ್ಗೆ ಮಾತನಾಡೋಣ. ಏನಪ್ಪ ಇದು ಹಸು ಅಂದರೆ ಹಾಲು, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಳ್ತೀರಾ ಅನ್ಸುತ್ತೆ. ಆದರೆ ಹಸು ಬರೀ ಉಳುಮೆಗಷ್ಟೇ ಅಲ್ಲ, ಬರೀ ಹಾಲನ್ನು ನೀಡೋದಕ್ಕಷ್ಟೇ ಅಲ್ಲ, ಬರೀ ಸಗಣಿಯಿಂದ ಗೊಬ್ಬರ ಮಾಡೋದಕ್ಕಷ್ಟೇ ಅಲ್ಲ, ಈ ಸಗಣಿಯಿಂದ ಕೂಡ ಹಸು ನಮಗೆ ಬಹಳಷ್ಟು ಉಪಯೋಗವನ್ನು ಮಾಡ್ತಾ ಇದೆ, ಹಾಗೆ ಆದಾಯದ ಮೂಲವನ್ನು ಕೂಡ ಮಾಡ್ತಾ ಇದೆ. ಹೇಗಪ್ಪ ಅಂತ ಅಂದರೆ ಸಗಣಿಗೆ ದೇಶ ವಿದೇಶಗಳಲ್ಲೂ ಕೂಡ ಭಾರೀ ಬೇಡಿಕೆ ಬರ್ತಾ ಇದೆಯಂತೆ. ಇನ್ನು ಭಾರತದ ಬಗ್ಗೆ ಹೇಳಬೇಕು ಅಂದರೆ ಬಹು ಹಿಂದಿನ ಒಂದು ಸಮೀಕ್ಷೆ ಪ್ರಕಾರ ನಮ್ಮ ದೇಶದಲ್ಲಿ 60 ಕೋಟಿ ಎಕರೆ ಭೂಮಿ ಕೃಷಿಗೆ ಯೋಗ್ಯವಾಗಿದೆ. ಇದಕ್ಕಾಗಿ 240 ಕೋಟಿ ಟನ್ ಸಗಣಿ ಗೊಬ್ಬರದ ಅವಶ್ಯಕತೆ ಇದೆ. ಹೀಗಿರಬೇಕಾದ್ರೆ ದೇಶದಲ್ಲಿ ಉತ್ಪತ್ತಿಯಾಗುವಂತಹ 90 ಕೋಟಿ ಟನ್ ಸಗಣಿ ಗೊಬ್ಬರದಲ್ಲಿ 50 ಕೋಟಿ ಟನ್ ಗೊಬ್ಬರ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಉಳಿದ 40 ಕೋಟಿ ಟನ್ ಗೊಬ್ಬರ ಮಾತ್ರ ಇಲ್ಲಿ ನಮಗೆ ಸಿಗ್ತಾ ಇದೆ. ಇದರಲ್ಲಿ 12 ಕೋಟಿ ಟನ್ ಇಂಧನಕ್ಕಾಗಿ ಉಪಯೋಗಿಸಲಾಗ್ತಾ ಇದೆ. ಮತ್ತೊಂದು ಸಮೀಕ್ಷೆ ಪ್ರಕಾರ ಇಲ್ಲಿ 1 ಎಕರೆಯ ಬೇಸಾಯಕ್ಕೆ ಸುಮಾರು 5 ಟನ್ ಸಗಣಿ ಬೇಕಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಅದರಂತೆ ದೇಶದಲ್ಲಿರುವ 43,07,50,000 ಎಕರೆ ಕೃಷಿ ಜಮೀನಿಗೆ ಸುಮಾರು 215 ಕೋಟಿ ಟನ್ ಸಗಣಿ ಬೇಕಾಗುತ್ತೆ. ಆದರೆ ದೇಶದಲ್ಲಿ ಇದರ ಕೇವಲ 1/3 ಮಾತ್ರ ಸಗಣಿ ಉತ್ಪಾದನೆ ಆಗ್ತಾ ಇದೆ. ಮಿಕ್ಕೆಲ್ಲಾ ಉಪಯೋಗಗಳನ್ನ ಮರೆತರೂ ಕೃಷಿಗೆ ಮಾತ್ರ ಇಂದು ಉತ್ಪಾದನೆಯಾಗುತ್ತಿರುವಂತಹ 3 ಅಧಿಕ ಸಗಣಿ ಬೇಕಾಗುತ್ತೆ. ಹಾಗಾದ್ರೆ ಪಶುಪಾಲಕರು ಇದ್ರ ಬಗ್ಗೆ ಒಂದು ಸತಿ ಗಮನ ಹರಿಸಬಹುದಲ್ವಾ? ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 29 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಸಿರಿಧಾನ್ಯಗಳ ಬೇಸಾಯ ಮತ್ತು ಮೌಲ್ಯವರ್ಧನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಸಂವಾದ. ಸಾಮಾನ್ಯವಾಗಿ ರೈತರು ಮಾಡೋದು ಒಂದೇ ಒಂದು ತಪ್ಪೇನೆಂದರೆ ಚೆಲ್ ಬಿತ್ತನೆ ಮಾಡಿಬಿಡ್ತಾರೆ ಸರ್. ಸೊ ಚೆಲ್ ಬಿತ್ತನೆ ಮಾಡಿದಾಗ ನಮಗೆ ಅಂತರ ಬೇಸಾಯ ಮಾಡೋದಾಗಿರ್ಬೋದು, ಕಳೆ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಸಾಲ ಬಿತ್ತನೆ ಮಾಡಿದಾಗ ನಮಗೆ ಬೀಜದ ಅವಶ್ಯಕತೆ ಇರುವಂಥ ಬೀಜದ ಪ್ರಮಾಣವೂ ಕಡಿಮೆ ಆಗುತ್ತೆ. ಮತ್ತು ಬೆಳೆ ಬೆಳೆದಾಗ ಅಂತರ ಬೇಸಾಯ ಮಾಡಿ ಕಳೆ ನಿರ್ವಹಣೆ ಮಾಡೋದಕ್ಕೆ ಮತ್ತು ನೀರನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಸಾಲ ಬಿತ್ತನೆ ಮಾಡಿದರೆ ಅದರಿಂದ ತುಂಬಾ ಅವರಿಗೆ ಅನುಕೂಲಕರ ಆಗುತ್ತೆ. ಸೊ ನಾನು ಹೇಳ್ದಂಗೆ 4-6 kg ಬಿತ್ತನೆ ಬೀಜ ಬೇಕಾಗುತ್ತೆ 1 ಎಕರೆಗೆ. 30 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮರೇಲ್ ಮೀನು ಸಾಕಾಣಿಕೆಯನ್ನು ಕುರಿತು ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ದೇವಿಪುರದ ಡಿಪಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನ. ಒಂದು ನಾನು ಒಂದು 2 ಟನ್ನು 2 ಕಾಲು ಟನ್ನು ಈ ಥರನೇ ನಾನು ಉತ್ಪಾದನೆ ಮಾಡಿರೋ ಸರ್. ಇನ್ನೂ 1,000 kg 2,500 kg 3,000 kg ಗಂಟಲೂ ಮಾಡ್ತಾ 100 kg 100 kg ವ್ಯತ್ಯಾಸ ಬರುತ್ತಾರೆ ಸರ್. 2,500 ಅಂತಲೇ ಇಟ್ಕೊಳ್ಳೋಣ. 300 ಅಂತಾನೆ ಹೇಳಿದ್ರು 300. ಆ ಥರ ನಾವು ತಪ್ಪು ಕಲ್ಪನೆ ಸರ್. 300 ನಾನು ಮೀನು ಸಾಕೋಗಿ ಹಿಂಗೇನೆ ಹೇಳಿದ್ರು ಬೇರೆಯವರು, 10,000 ನೀವು ಮರಿ ಸಾಕಿದ್ರೆ 10,000 ಮರಿ ಸಾಕಿದ್ರೆ ನಿಮಗೆ ಎಲ್ಲ 1 kg ಬತ್ತು ಅಂದರು, 10 ಟನ್ ಇದಾಯಿತು, 8 ಟನ್ 300 ಮಾರಿದ್ರು 30,00,000 ದುಡ್ಡಾಯಿತು. 30,00,000 15,000 ಖರ್ಚು ಫೀಡ್ ಕಳೆದಾಕ್ಬಿಟ್ರೆ ನಿಮ್ಗೆ 15,00,000 ಲಾಭ ಉಳಿಯುತ್ತೆ ಅಂತ ಹೇಳಿದರು. ಅಕ್ಟೋಬರ್ 1 ಬುಧವಾರ ಅರಿಶಿಣ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರವನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎನ್ಟಿ ನರೇಶ್ ಅವರೊಂದಿಗೆ ಮಾತುಕತೆ. ರೈತ ಉತ್ಪಾದಕ ಸಂಸ್ಥೆ ಹೇಳಿದ ಹಾಗೆ ಉತ್ಪಾದಕರು ಯಾರು ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೋ ಅವರು ಆ ಬೆಳೆಗಳನ್ನು ಬೆಳೆಯುವಂಥ ರೈತರುಗಳು ಒಗ್ಗೂಡಿಕೊಂಡು ಅವರು ಏನು ಒಂದು ಸಂಸ್ಥೆನ ಮಾಡ್ಕೋಬೇಕಾಗತ್ತೆ. ಇದು ಒಂದು ರಿಜಿಸ್ಟರ್ಡ್ ಬಾಡಿ ಮತ್ತು ಲೀಗಲ್ ಆಗಿರುತ್ತೆ, ಯಾವುದೇ ರೀತಿಯಾದ ಮೋಸ ಅದಕ್ಕೆ ಒಳಪಟ್ಟಿರೋದಿಲ್ಲ, ಇದಕ್ಕೆ ಆದ ಒಂದು ನಿಬಂಧನೆಗಳನ್ನ ಒಳಪಟ್ಟಿರುತ್ತದೆ. ಆ ನಿಟ್ಟಿನಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳು ಆಗಲಿದೆ. ಅಕ್ಟೋಬರ್ 2 ಗುರುವಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯಚಟುವಟಿಕೆಗಳನ್ನು ಕುರಿತು ಮಂಡ್ಯ ತಾಲೂಕು ಎಚ್ ಕೋಡಿಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆ ಮಲ್ಲಿಕಾರ್ಜುನ್ ಹಾಗೂ ಸದಸ್ಯರಾದ ಕೆಆರ್ ಕೆಂಪಾಚಾರಿ ಅವರೊಂದಿಗೆ ಸಂವಾದ. ಸರ್, ನಮಗೀಗ ಈಗ ವಾಲ್ಪುರಕ್ಕೆ ಹೊತ್ಕೊಂಡು ಹೋಗ್ಬೇಕಾಯ್ತು. ಈಗ ಅಲ್ಲಿ ತಪ್ಪಿತು. ಈಗ ನಮ್ಮ ಕೆಲಸ ಎಷ್ಟೇ ಹೊತ್ತಿದ್ರು ಬಂದಿಯೇ 1 hour 6-7 ಐತೆ. ಯಾವಾಗ ಬೇಕಾದ್ರು ಬಂದು ಹಾಕ್ಬಿಟ್ಟು ನಮ್ಮ ಕೆಲಸಕ್ಕೆ ಹೋಗ್ಬೋದು. ಅಲ್ಲ ರೀ, ಒಂದು ದಿನವಲ್ಲಿ ಈಗ ಹೋಯ್ತು ಅಂತಂದರೆ 8-9 ಅಂತಂದರೆ ಈ ದಿನ ನಡ್ಕೊಂಡೋಗಿ ನಡ್ಕೊಂಬರೋದಾಗೆಲ್ಲ ತೊಂದರೆ ಆಯ್ತಿತ್ತು. ಈಗ ಎಲ್ಲ ನಮ್ಮೂರಲ್ಲೇ ಆದ್ರಿಂದ ಎಲ್ಲ ಸೌಲಭ್ಯನೂ ಇಲ್ಲೇ ನಾವೆಲ್ಲ ಅಲ್ಲಿಗೆ ಹೊಡ್ಕೊಂಡು ಏನೇ ಹಸುಗೆ ಏನೇ ರೋಗ ಲಕ್ಷಣಗಳು ಬಂದರೂ ಅಲ್ಲಿಗೆ ಹೊಡ್ಕೊಂಡು ಹೋಗ್ಬೇಕಾಯಿತ್ತು. ಈಗೆಲ್ಲ ನಮ್ಮಲ್ಲೇ ಇದ್ದಾವೆ, ಎಲ್ಲ ಇಲ್ಲೇ ನಮ್ಮ ಮನೇಲಿ ಇದ್ದಂಗೆ ಏನು ಬೇಕಿದ್ರು ತೋರಿಸ್ಕೊಂಡು ಬಂದು. 3 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಕೃಷಿ ತ್ಯಾಜ್ಯಗಳ ಮರುಬಳಕೆ. ಭಾಗವಹಿಸುತ್ತಾರೆ